ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ. ಈ ವಿಷಯ ಕುರಿತು ನಿಮ್ಮ ಸಂದೇಹಗಳಿಗೆ ಸ್ಪಂದಿಸಲಿಕ್ಕೆ ಗೌರವ ಕದಂ ಉಪನ್ಯಾಸಕರು ಎಸ್ಡಿಎಂ ನರ್ಸಿಂಗ್ ಕಾಲೇಜು ಧಾರವಾಡ ಇವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ಪರಿಚಯವನ್ನು ಮೊದಲು ಮಾಡ್ಕೊಂಡು ಬಿಡೋಣ. ಗೌರವ ಕದಂ ಅವರು ಮೂಲತಃ ಬೈಲ್ಹೊಂಗಲ್ನವರು. ತಮ್ಮ ಬಿಎಸ್ಸಿ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯೊಳಗೆ 2010 ಮತ್ತು 2020 ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನು ಪಿಡಿ ಭರತೀಶ್ ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿಯಲ್ಲಿ ಪಡೆದುಕೊಂಡರು. ಗೌರವ ಕದಂ ಅವರು ಎಸ್ಜಿವಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಬೈಲ್ಹೊಂಗಲ್ನಲ್ಲಿ ಹಿರಿಯ ಶಿಕ್ಷಕಿಯಾಗಿ 8 ಕಾಲ ಸೇವೆಯನ್ನು ಸಲ್ಲಿಸ್ಯಾರ. ನಂತರ 2021 ಎಸ್ಡಿಎಂ ನರ್ಸಿಂಗ್ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 1 ಸೇವೆ ಸಲ್ಲಿಸ್ಲಿಕ್ಕತ್ತಾರ. ಪ್ರಸ್ತುತ ಇವರು ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ಲಿಕ್ಕತ್ತಾರ. ಗೌರವ ಕದಂ ಅವರ ಕುರಿತು ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ, ಅವರ ಪರಿಚಯವನ್ನು ಮಾಡಿಕೊಂಡ್ರಿ. ಈಗ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಕುರಿತಂಗ ಅವರು ಮಾತನಾಡ್ತಾರ, ಕೇಳೋಣಲ್ಲ. ನಮಸ್ಕಾರ ಕೇಳುಗರೆ. ಗರ್ಭಾವಸ್ಥೆಯು ಹೆಣ್ಣಿನ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಗಿದೆ. ರಕ್ತಹೀನತೆಯು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದ್ದು ಇದು ವಿಶ್ವದ ಜನಸಂಖ್ಯೆಯ ಸರಿಸುಮಾರು 1/3 ಭಾಗದಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯು ಮುಖ್ಯವಾಗಿ ಕಂಡುಬರುವ ಸಮಸ್ಯೆಯಾಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ಹಿಮೋಗ್ಲೋಬಿನ್ ಪ್ರಮಾಣವು 11 g/dL ಕಡಿಮೆ ಎಂದು ವ್ಯಾಖ್ಯಾನಿಸುತ್ತದೆ. ಕಬ್ಬಿನಾಂಶವು ಗರ್ಭಾವಸ್ಥೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಹಿಮೋಗ್ಲೋಬಿನ್ ಮಾಡಲು ದೇಹವು ಕಬ್ಬಿಣವನ್ನು ಬಳಸುತ್ತದೆ. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಪ್ರೋಟೀನ್ ಆಗಿದ್ದು ಅದು ಅಂಗಾಂಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ. ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿನ ರಕ್ತದ ಪ್ರಮಾಣವು ಹೆಚ್ಚಾಗುತ್ತದೆ ಮತ್ತು ಅಗತ್ಯವಿರುವ ಕಬ್ಬಿಣದ ಪ್ರಮಾಣವು ಕೂಡ ಹೆಚ್ಚಾಗುತ್ತದೆ. ಮಗುವಿಗೆ ಆಮ್ಲಜನಕವನ್ನು ಪೂರೈಸಲು ಹೆಚ್ಚಿನ ರಕ್ತವನ್ನು ತಯಾರಿಸಲು ದೇಹವು ಕಬ್ಬಿಣವನ್ನು ಬಳಸುತ್ತದೆ. ಗರ್ಭಾವಸ್ಥೆಯಲ್ಲಿ ಕಬ್ಬಿಣದ ಕೊರತೆಯನ್ನು ರಕ್ತಹೀನತೆ ಹಾಗೂ ಮಗುವಿಗೆ ಬೆಳವಣಿಗೆಯ ಮೇಲೆ ಅಡ್ಡ ಪರಿಣಾಮವನ್ನು ಬೀರುತ್ತದೆ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಗೊಂಡಾಗ ಕಾಣಿಸಿಕೊಳ್ಳುವ ಲಕ್ಷಣಗಳೆಂದರೆ 1, ಆಯಾಸ, ಉಸಿರಾಟದ ತೊಂದರೆ, ತಲೆನೋವು, ಮೈಕೈ ನೋವು, ಏಕಾಗ್ರತೆಯ ಕೊರತೆ, ಶೀತ, ಖಿನ್ನತೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವಿಕೆ, ಸಿಡುಕುತನ ಇತ್ಯಾದಿ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಯಲು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೆಯದಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯಬೇಕು. ಗರ್ಭಾವಸ್ಥೆಯಲ್ಲಿ ಕಬ್ಬಿಣದ ಕೊರತೆಯನ್ನು ಪತ್ತೆ ಹಚ್ಚಲು ಉಪಯುಕ್ತವಾದ ರಕ್ತ ಪರೀಕ್ಷೆಯನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಿಸಿಕೊಳ್ಳಬೇಕು. ಕಬ್ಬಿಣದ ಅಂಶವುಳ್ಳ ಆಹಾರವನ್ನು ಸೇವಿಸಬೇಕು. ಉದಾಹರಣೆಗೆ ಮೊಟ್ಟೆ, ಮಾಂಸಾಹಾರ, ಬೇಳೆಕಾಳುಗಳು, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸಬೇಕು. ಸೊ ಫರ್ಮೆಂಟೆಡ್ ಆಹಾರ ಸೇವಿಸಿದರೆ ಬಹಳ ಉತ್ತಮ. ಕಬ್ಬಿಣವನ್ನು ಒಳಗೊಂಡಿರುವ ಪ್ರಸವ ಪೂರ್ವ ವಿಟಾಮಿನ್ ಅನ್ನು ತೆಗೆದುಕೊಳ್ಳಬೇಕು. ಗರ್ಭಾವಸ್ಥೆಯಲ್ಲಿ ದಿನಕ್ಕೆ 27 mg ಕಬ್ಬಿಣದ ಅವಶ್ಯಕತೆ ಇರುತ್ತದೆ. ಕಬ್ಬಿಣವನ್ನು ಸುಲಭವಾಗಿ ಹೀರಿಕೊಳ್ಳಲು ಅನೇಕ ಹಣ್ಣುಗಳು ಮತ್ತು ತರಕಾರಿಗಳು, ಅಂದರೆ ಟೊಮ್ಯಾಟೊ ಅಥವಾ ಸ್ಟ್ರಾಬೆರಿಗಳಂತಹ ಹಣ್ಣುಗಳು, ಕಿತ್ತಳೆ ಹಣ್ಣುಗಳು, ಇದರ ಪಾನೀಯ ಹಾಗೂ ಅಧಿಕ ಆಹಾರವನ್ನು ಇದರ ಮೂಲಕ ಸೇವಿಸಬೇಕು. ಗರ್ಭಾವಸ್ಥೆಯಲ್ಲಿ ಆರೋಗ್ಯ ಆಸ್ಪತ್ರೆಗಳಲ್ಲಿ ನೋಂದಾವಣೆ ಸಮಯದಲ್ಲಿ ಕಡ್ಡಾಯವಾಗಿ ಹಿಮೋಗ್ಲೋಬಿನ್ ಪರೀಕ್ಷೆಯನ್ನು ಮಾಡಿಸುವುದು. ಪ್ರಸವಪೂರ್ವ ಪ್ರತಿನಿತ್ಯ ವೈದ್ಯರನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಲಹೆಗಳನ್ನು ಪಡೆಯಬೇಕು. ಕೇಳುಗರೆ, ಇಷ್ಟೊತ್ತು ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಕುರಿತಂಗ ಅನೇಕ ವಿಷಯಗಳನ್ನು ಉಪನ್ಯಾಸಕರಾದಂತಹ ಗೌರವ ಕದಂ ಅವರು ತಿಳಿಸಿಕೊಟ್ರು. ಈಗ ನಿಮ್ಮ ಸಂದೇಹಗಳನ್ನು ನೀವು ಕೇಳಿ ಪರಿಹರಿಸಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-344-15, 244-344-15, 244-344-16 STD ಸಂಖ್ಯೆ 0836. ಕರೆಯನ್ನ ನೋಡ್ಬಿಡೋಣ. ಹಲೋ, ಹಲೋ, ಹಲೋ, ಹಲೋ, ಹಲೋ, ಈಗ ರಕ್ತಹೀನತೆ ಅಂತ ಹೇಳಿದ್ರಲ್ಲ, ಈ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಈ ಸಾಕಷ್ಟು ಪ್ರಮಾಣದ ಔಷಧಿಗಳನ್ನು ತೆಗೆದುಕೊಂಡ್ರೆ ತಾಯಿಗೆ ತೊಂದರೆ ಆಗುತ್ತೆ ಅಂಥೇಳಿ ಕೆಲವೊಬ್ಬರು ಕೊಟ್ಟಿರೋ ಮೆಡಿಸಿನ್ಸನ್ನು ತಗೊಳ್ಳಿಕ್ಕೆ ಬಿಡೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಪ್ರಸವ ಪೂರ್ವ ಅಂದರೆ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ಕೊಡುವಂತಹ ಮಾತ್ರೆಗಳನ್ನು, ಅಂದರೆ ಫೋಲಿಕ್ ಆ್ಯಸಿಡ್, ಐರನ್ ಟ್ಯಾಬ್ಲೆಟ್ಸ್ಗಳು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಸೊ ಈ ಟ್ಯಾಬ್ಲೆಟ್ ಮೂಲಕ ಮಗುವಿನ ಬೆಳವಣಿಗೆಗೆ ಅನುಕೂಲಕರವಾಗುತ್ತದೆ, ಹಾಗೆ ರಕ್ತಹೀನತೆಯನ್ನು ತಡೆಯಲು ಇದು ಸಹಾಯಕವಾಗುತ್ತದೆ. ಹಲೋ, ಹಲೋ, ಹಲೋ, ನಮಸ್ತೆ. ನಾವು ಬೆಳಗಾವಿ ಜಿಲ್ಲೆ ರಾಯಕೊಡದಿಂದ ಶಿವಲಿಂಗ ಹಿರೇಮಠ ಮಾತಾಡ್ತೀರಿ. ನಮ್ಮ ಪ್ರಶ್ನೆ ಏನಂದ್ರೆ, ಸಾಮಾನ್ಯ ಮಹಿಳೆಯರಲ್ಲಿ ಮತ್ತು ಗರ್ಭಾವಸ್ಥೆ ಹೊಂದಿದಂಥ ಮಹಿಳೆಯರಲ್ಲಿ ರಕ್ತಹೀನತೆ ಯಾಕೆ ಆಗ್ತದೆ ಅಂತ ಕೇಳ್ಬೇಕಿದ್ರೆ ಡಾಕ್ಟರ್ ಅವ್ರನ್ನ? ಓಕೆ, ಇದು ಒಂದು ಒಳ್ಳೆಯ ಪ್ರಶ್ನೆ. ಸೊ ಅವರು ಕೇಳಿದ ಪ್ರಕಾರ ಮಹಿಳೆಯರಲ್ಲಿ ಹಾಗೂ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಯಾಕೆ ಕಾಣಿಸಿಕೊಳ್ಳುತ್ತದೆ? ಸೊ ಯೂಶ್ವಲಿ ಈ ರಕ್ತಹೀನತೆ ಅನ್ನೋದು, ಸೊ ಅಧಿಕವಾಗಿ ಮೆನಿಸ್ಟ್ರೇಷನ್, ಸೊ ತಿಂಗಳಲ್ಲಿ ಮೊಟ್ಟ ಇದು ಬರುವ ಕಾರಣ, ಸೊ ಅಧಿಕವಾಗಿ ರಕ್ತಸ್ರಾವ ಆಗೋದರಿಂದ ಸೊ ದೇಹದಲ್ಲಿ ಐರನ್ ಅನ್ನು ಬೇಗ ಕಳೆದುಕೊಳ್ಳುತ್ತೇವೆ. ಸೊ ಮಹಿಳೆಯರಾಗಿರಬಹುದು ಅಥವಾ ಗರ್ಭಾವಸ್ಥೆಯಲ್ಲಿ ಅಥವಾ ಪ್ರಸವ ತಡೆಯುವಂಥ ಲೇಬರ್ ಅಂತೀವಿ ಅಥವಾ ಡೆಲಿವರಿ ಟೈಮಲ್ಲಿ, ಸೊ ಅಧಿಕವಾಗಿ ರಕ್ತಸ್ರಾವ ಆಗೋದ್ರಿಂದ ಈ ರಕ್ತಹೀನತೆಯು ಕಾಣಿಸಿಕೊಳ್ಳುತ್ತದೆ. ಹಲೋ, ಹಲೋ, ನಮಸ್ತೆ ರೀ, ಯಾರು ಮಾತಾಡೋದು? ಹಲೋ ಮೇಡಮ್, ನಾವು ಹಾವೇರಿ ಜಿಲ್ಲೆಯಿಂದ ಮೇಡಮ್. ಯಾರು? ಮೇಘಶ್ರೀ ಅಂತ ಮೇಡಮ್. ಹೇಳಿ ಹೇಳಿ, ಏನ್ ಪ್ರಶ್ನೆ ಮೇಡಮ್? ಅದೇ ಗರ್ಭಹೀನತೆ, ಇದು ಗರ್ಭಿಣಿ ಇದ್ದೊಳಗ ರಕ್ತಹೀನತೆ ಆಗುತ್ತಲ್ಲ ಮೇಡಮ್, ಬಿಲೋ 7 ಈ ತರ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಹಾಕ್ಬೋದು, ಯಾವ ರೀತಿ ಫೆಸಿಲಿಟಿ ಇರುತ್ತೆ ಮೇಡಮ್ ಸರ್ಕಾರ ಆಸ್ಪತ್ರೆಯಲ್ಲೆಲ್ಲ? ಓಕೆ, ರಕ್ತಹೀನತೆ ನಾನು ಆಗಲೇ ಹೇಳಿದಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 11 g/dL ಕಡಿಮೆ ಇದ್ದರೆ ಅದನ್ನು ರಕ್ತಹೀನತೆ ಅಂತೂ ನಾವು ಪರಿಗಣಿಸ್ತೇವೆ. 7 g/dL ಕಡಿಮೆ ಇದ್ದರೆ ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ಕಡ್ಡಾಯವಾಗಿ ಭೇಟಿಯಾಗಬೇಕು. ಓಕೆ ಮೇಡಮ್. ಈಗ ಅಂದ್ರೆ ಈಗ ರಕ್ತಹೀನತೆ ಇದ್ರದ್ದು ಲಕ್ಷಣಗಳೇನು, ಅಂದ್ರೆ ಯಾವ ತರ ಆದ್ರೆ ಅವರಿಗೆ ಅವರು ನಮ್ಗೆ ರಕ್ತಹೀನತೆ ಆಗಿದೆ ಅಂತ ಹೇಳಿ ಕಂಡು ಹಿಡಿಬಹುದು ಅಂತ? ಹಾ, ಸೊ ರಕ್ತಹೀನತೆಯಲ್ಲಿ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಸೊ ಅವು ಏನೆಂದರೆ, ತಾಯಿಯಂದಿರಿಗೆ ಅತಿಯಾದ ಆಯಾಸವಾಗುವುದು, ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುವುದು, ತಲೆನೋವು, ಮೈಕಾಲು ನೋವು, ಏಕಾಗ್ರತೆಯ ಕೊರತೆಯಾಗುವುದು, ಶೀತ, ಖಿನ್ನತೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಅತಿಯಾದ ಸಿಡುಕುತನ, ಈ ಲಕ್ಷಣಗಳು ರಕ್ತಹೀನತೆಯನ್ನು ಪರಿಗಣಿಸ್ತವೆ. ಒಂದು ನಿಮಿಷ, ಈಗ ಒಂದು ಪ್ರಶ್ನೆ. ಹಲೋ, ನಮಸ್ತೆ. ಹಲೋ, ಹಲೋ ಹಲೋ ನಮಸ್ಕಾರ ಮೇಡಮ್ ಅವರ. ಹಾ ಹೇಳ್ರಿ. ಇದು ನಮ್ಮ ಸಸಿಗೆ ಎಂತೈತ್ರಿ ಹಿಮೋಗ್ಲೋಬಿನ್? 8 ಇದೆ. ಹಾ ಅದಕ್ಕೆ ಅವರು ಅವ್ರ ಕೊಡೆ ಕೊಡ್ತೀನಿ ತಾಂದ್ರೆ ಅವ್ರ ಕೈ ಅವ್ರ ಕೈಯಲ್ಲೇ ಕೊಡ್ರಿ, ಅವ್ರು ಮಾತಾಡ್ಲಿ ಡಾಕ್ಟರ್, ಇವ್ರು ಮಾತಾಡ್ತಾರೆ. ಹೇಳಿ. ಹೌದು ಹೌದು ಕೇಳುಗರೆ, ಸೊ 8 g/dL ಗರ್ಭಾವಸ್ಥೆಯಲ್ಲಿ ಈ ಹಿಮೋಗ್ಲೋಬಿನ್ ಇದ್ದರೆ ನೀವು ಅತಿ ಅವಶ್ಯಕವಾಗಿ ತಜ್ಞರನ್ನು ಅತಿ ಶೀಘ್ರವಾಗಿ ಭೇಟಿಯಾಗಿ. ಸೊ ನೀವು ತಜ್ಞರನ್ನು ಭೇಟಿಯಾದ ತಕ್ಷಣ ಸರಿಯಾದ ಉಪಚಾರವನ್ನು ಅವರು ನಿಮಗೆ ನೀಡುತ್ತಾರೆ. ಸೊ ಅದರಿಂದ ನಿಮ್ಮ ಹಿಮೋಗ್ಲೋಬಿನ್ ಅನ್ನು ನೀವು ಗರ್ಭಾವಸ್ಥೆಯಲ್ಲಿ ರೂಪಿಸಿಕೊಳ್ಳಬೇಕು. ನೀವು ಗರ್ಭಿಣಿನಾ? ಹಲೋ, ಗರ್ಭಿಣಿ ಇದ್ದೀರಾ? 6 ತಿಂಗಳಾ? ಹಾ ಹಾ. ನೀವು ಇಲ್ಲಿ ಹತ್ರ ಡಾಕ್ಟರ್ ಹತ್ರ ತೋರಿಸ್ಕೊಂಡಿಲ್ವಾ? ತೋರಿಸ್ಕೊಂಡಿದ್ದೀರಾ? ಹಾ ಹಾ. ಈಗ ಅವರು ಔಷಧಿ ಎಲ್ಲ ಕೊಟ್ಟಿದ್ದಾರಾ? ಹಾ ಹಾ. ಸರಿಯಾಗಿ ತೆಗೆದುಕೊಳ್ತಿದ್ದೀರಾ? ಓ, ಮತ್ತೆ ಮತ್ತೆ ಕಡಿಮೆ ಆಗ್ತಾ ಇದೆ ಹಿಮೋಗ್ಲೋಬಿನ್. ಮತ್ತೆ ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಕಡಿಮೆ ಆಗ್ತಿದೆ ಅಂದರೆ ನೀವು ಅತಿ ಅವಶ್ಯಕವಾಗಿ ತಂದೆನನ್ನು ಭೇಟಿಯಾಗಬೇಕು. ಅದಕ್ಕೆ ಪೂರಕವಾದ ಆಹಾರಗಳನ್ನ ಯಾವುದನ್ನ ತಗೊಳ್ಬಹುದು ಅವರು ಅಂತ ಹೇಳಿ. ಸೊ ಪೂರ್ವಕ ಆಹಾರ ಅಂದರೆ ತಮ್ಮ ಹಿಮೋಗ್ಲೋಬಿನ್ ಅನ್ನು ಸರಿಯಾಗಿ ಮಾಡಿಸಿಕೊಳ್ಳಲು, 8 ಜಾಸ್ತಿಯಾಗಿ ಮಾಡಿಸಿಕೊಳ್ಳಲು ಹಸಿರು ತರಕಾರಿಗಳು, ಮೊಟ್ಟೆ, ಆಮೇಲೆ ಮಾಂಸಾಹಾರ ತಿನ್ನೋರಿದ್ರೆ ಮಾಂಸಾಹಾರನ ತಗೋಬಹುದು, ಅಥವಾ ವೆಜಿಟೇರಿಯನ್ ಅಂತ ಇದ್ದರೆ ಕಾಳುಗಳು ತಗೋಬಹುದು, ಶೇಂಗಾ ತಗೋಬಹುದು, ಬೆಲ್ಲ ತಗೋಬಹುದು. ಓಕೆ, ಆಮೇಲೆ ಕಬ್ಬಿನ ರಸ ತೆಗೆದುಕೊಳ್ಳಬಹುದು. ಇದರ ಜೊತೆಗೆ ಈ ಕಬ್ಬಿನ ಅಂಶವನ್ನು ಹೀರಿಕೊಳ್ಳಲು ಅತಿ ಅವಶ್ಯಕವಾದ ವಿಟಾಮಿನ್ ಸಿ ಉಳ್ಳುವ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಕೇಳಿದ್ರಲ್ಲ, ಯಾವ್ಯಾವ ತರಕಾರಿ ತಗೊಳ್ಬೇಕು, ಕಾಳುಗಳನ್ನು ಊಟ ಮಾಡಬೇಕು, ಹಣ್ಣುಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಪ್ರಯತ್ನ ಮಾಡಿ, ಜೊತೆಗೆ ತಜ್ಞರನ್ನು ಭೇಟಿಯಾಗಿ, ಆಯ್ತಾ? ಓಕೆ. ಹಲೋ ಹಲೋ ಹಲೋ ಹಲೋ ಹಲೋ ರೀ, ಹೇಳಿ, ಯಾರು ಮಾತಾಡೋದು? ನಾವು ಚಿಕ್ಕನರಗುಂದಿಂದ ಮೃತ್ಯುಂಜಯ ರೀ. ಮೃತ್ಯುಂಜಯ ರೇಡಿಯೋ ಸ್ವಲ್ಪ ದೂರ ಇಡಿ. ಹ್ಞೂ, ಆಯ್ತು ರೀ ಮೇಡಮ್. ಹ್ಞೂ, ಮಾತಾಡಿ, ಡಾಕ್ಟರ್ ಕೇಳ್ತಾ ಇದ್ದಾರೆ. ಹ್ಞೂ, ಈ ಗರ್ಭಾವಸ್ಥೆಯೊಳಗೆ ರೀ ಅದು ವಾಂತಿ ಆಗುತ್ತಲ್ರಿ, ಎದ್ರ ಸಂಬಂಧ? ಮೃತ್ಯುಂಜಯ ಅವರೇ, ಸೊ ತಮ್ಮ ಇದು ಯಾರಿಗೆ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಅಂದ್ರೆ ನಮ್ಮ ಸಿಸ್ಟರ್ ಹಿಂಗ ಆಗ್ತಿತ್ತರಿ, ಅದ್ರ ಸಂಬಂಧ ಅವ್ರು ಏನ್ ತಿಂದ್ರು ವಾಂತಿ ಆಗ್ತಿದೆ. ಸೊ ತಜ್ಞರನ್ನ ಭೇಟಿ ಆಗಿದ್ದೀರಿ ನೀವು? ಸರ್, ತಜ್ಞರನ್ನ ಭೇಟಿ, ನಿಮ್ ಸಿಸ್ಟರ್ ಇದ್ದಾರ ಅಲ್ಲಿ? ಇಲ್ರಿ, ಅವ್ರು ಇಲ್ರಿ, ಬೇರೆ ಕಡೆ ಅದಾರ್ರಿ. ಅದಕ್ಕೆ ನಾವು ನಿಮ್ ಪ್ರಶ್ನೆ ಕೇಳ, ಏನ್ ತಿಂದ್ರು ನನಗ್ ಬೆಕ್ಕೋದಿಲ್ಲ, ವಾಂತಿ ಆಗತ್ತ, ನನಗ್ ಏನ್ ಕೇಳ್ಬೇಡ ಅಂತ ಅಂತಾರೆ ಅವ್ರು. ಅದ್ರ ಸಂಬಂಧ ನಿಮ್ ಪ್ರಶ್ನೆ ಕೇಳಿದೀನಿ. ಅದೇ, ನೀವು ತಜ್ಞರನ್ನ ಭೇಟಿ ಆಗಿದ್ದೀರಾ ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳ್ಬಿಟ್ಟು? ಹೌನ್ರಿ, ಅವರು ದವಾಖಾನಿ ತೋರ್ಸ್ಯಾರ್ರಿ, ತೋರ್ಸಿದ್ರು ಅದು ಡಿಲಿವರಿ ಆಗೋ ತನಕ ಇಷ್ಟ ಅತಿ ವಾಂತಿ ಆಗೋದು, ಅದಕ್ಕೇನು ಭಯ ಪಟ್ಕೋಕ್ ಹೋಗ್ಬೇಡ ಅಂತ ಹೇಳ್ಯಾರಂತ್ರಿ ಅವ್ರಿಗೆ. ಹಾ, ಸೊ ಭಯ ಪಟ್ಕೋಬೇಡಿ ಅಂತ ಹೇಳಿದಾರಲ್ರಿ. ಸೊ ನೀವು ಈಗ ನಿಮ್ಮ ಸಿಸ್ಟರ್ಗೆ ಹೇಳಿ ಒಳ್ಳೆಯ ಆಹಾರನ ತೆಗೆದುಕೊಳ್ಳಕ್ಕೆ, ನೀರನ್ನ ಜಾಸ್ತಿ ಪ್ರಮಾಣದಲ್ಲಿ ಕುಡಿಯಕ್ಕೆ, ವಾಂತಿ ಭೇದ ಈ ರೀತಿ ಕಾಣಿಸಿಕೊಂಡ್ರೆ ನೀರಿನ ಪ್ರಮಾಣ ಹೆಚ್ಚಾಗಿ ತೆಗೆದುಕೊಳ್ಬೇಕು. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾವು ಇಲ್ಲಿ ಬೆಳಗಾವಿಯಿಂದ ಶಂಕರ್ ಸರ್ ಅಂತ ಮಾತಾಡೋದು. ಶಂಕರ್ ಅವರೇ ಹೇಳಿ. ಈ ಗರ್ಭಾವಸ್ಥೆ ಅಲ್ರಿ ಮೇಡಮ್, ಈಗ ಹೇಳಿದ್ರಲ್ಲ ನೀವು ಫಾಲಿಕ್ ಆಸಿಡ್ ಮತ್ತು ಐರನ್ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಂತೇಳಿ. ಒಂದ್ ವೇಳೆ ಅದು ತೆಗೆದುಕೊಳ್ಳದೆ ಆಹಾರ ಕ್ರಮದಿಂದ ಏನಾದ್ರೂ ಇದನ್ನ ತುಂಬಬಹುದೇನ್ರಿ ಮೇಡಮ್? ಎಸ್ ಸರ್. ಸೊ ಗರ್ಭಾವಸ್ಥೆಯಲ್ಲಿ ಫೋಲಿಕ್ ಆಸಿಡ್ ಐರನ್ ಟ್ಯಾಬ್ಲೆಟ್ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂದರೆ ಕಬ್ಬಿಣದ ಅಂಶ ಅಧಿಕವಾಗಿ ಬೇಕಾಗಿರುತ್ತೆ ಗರ್ಭಾವಸ್ಥೆಯಲ್ಲಿ, ಯಾಕೆಂದರೆ ಮಗುವಿನ ಬೆಳವಣಿಗೆಗೆ, ತಾಯಿಯ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ. ಸೊ ಪ್ರಸವದಲ್ಲಿ ರಕ್ತ ಜಾಸ್ತಿ ಸ್ರಾವವನ್ನು ಆದಾಗ ಅದನ್ನು ರಿಕವರ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಈ ಫೋಲಿಕ್ ಆಸಿಡ್ ಮತ್ತು ಐರನ್ ಟ್ಯಾಬ್ಲೆಟ್ನ ನಾವು ಯೂಶ್ವಲಿ ರೆಕಮೆಂಡ್ ಮಾಡ್ತೀವಿ. ಅದರ ಜೊತೆಗೆ ನೀವು ಒಳ್ಳೆಯ ಆಹಾರ ಪದ್ಧತಿಯನ್ನು ಸೇವಿಸಿದರೆ ಇವೆರಡೂ ಗರ್ಭಾವಸ್ಥೆಯಲ್ಲಿ ಸೊ ಅವಶ್ಯಕವಾಗಿ ಒಳ್ಳೆಯ ಸಹಾಯಕರವಾಗಿ ಮಾಡುತ್ತವೆ. ಸರಿ ಮೇಡಮ್, ಇನ್ನೊಂದು ಪ್ರಶ್ನೆ ರೀ ಮೇಡಮ್. ಹೇಳಿ ಹೇಳಿ ಕೇಳಿ. ಈ ಒಂದು ಹಿಮೋಗ್ಲೋಬಿನ್ ಕೊರತೆಯಿಂದ ಮುಂದ ಹುಟ್ಟುವಂತ ಮಗುವಿಗೆ ಏನ್ ತೊಂದರೆ ಆಗ್ತದೆ ಮೇಡಮ್? ಸರ್, ಹಿಮೋಗ್ಲೋಬಿನ್ ಕೊರತೆ ಇಂದ ಮಗುವಿನ ಬೆಳವಣಿಗೆಗೆ ಅಡೆತಡೆಗಳು ಉಂಟಾಗಬಹುದು ಸರ್. ಸೊ ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ನ ಸರಿ ಮಟ್ಟದಲ್ಲಿ ಕಾಪಾಡಿಕೊಳ್ಳಬೇಕು. ಮಗುವಿನಲ್ಲಿ ಅತಿಯಾಗಿ ಕಾಣಿಸಿಕೊಳ್ಳಲ್ಲ, ಆದ್ರೆ ತಾಯಿಯಲ್ಲಿ ಮಾತ್ರ ಇದು ಬಹಳ ಕಾಣಿಸಿಕೊಳ್ಳುತ್ತದೆ ಸರ್. ಅಂದ್ರೆ ಈಗ ತಾಯಿಯ ಮೂಲಕ ಮಗುವಿಗೂ ತೊಂದರೆ ಉಂಟಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಅಂದ್ರೆ ತಾಯಿ ಏನೇ ನಿಶಕ್ತಿ ಇರುವಾಗ ಮಗುವಿಗೆ ಕುಂಠಿತವಾಗುತ್ತೆನು ಅಂತ ಕೇಳ್ತಾ ಇದ್ರು. ಇನ್ನೊಂದು ಪ್ರಶ್ನೆ ಈಗ ಬರ್ತಾ ಇದೆ. ಹಲೋ ನಮಸ್ತೆ. ಹಲೋ, ಯಾರು ಮಾತಾಡೋದು? ಹಲೋ ಹಲೋ, ಯಾರು ಮಾತಾಡಿದ್ರಿ? ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಹೌದು, ನೀವು ಫೋನ್ ಹಚ್ಚಿದೀರಾ? ಮಾತಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ, ರೇಡಿಯೋ ಅಷ್ಟು ಹತ್ರ ಇಟ್ಕೊಂಡಿದ್ದೀರಾ. ಸ್ವಲ್ಪ ದೂರ ಇರಿ ರೇಡಿಯೋದಿಂದ, ಮಾತಾಡಿ, ಏನ್ ಕೇಳ್ಬೇಕಾಗಿದೆ? ಕೇಳಿ, ಪ್ರಶ್ನೆ ಕೇಳಿ. ಹಲೋ ಮೇಡಮ್ ಅವ್ರೆ, ನಮ್ ಮಿಸ್ಸಸ್ ಗೆ ಹಿಮೋಗ್ಲೋಬಿನ್ ಕಮ್ ಆಗ್ತದೆ. ಎಷ್ಟು ವಯಸ್ಸು ಅವ್ರಿಗೆ ಈಗ? ವಯಸ್ಸು 45 ಮೇಡಮ್. 45. ಸೊ 45 ವಯಸ್ಸಿಗೆ ಹಿಮೋಗ್ಲೋಬಿನ್ 8 g/dL ಇದೆ ಅಂತ ನೀವು ಹೇಳ್ತೀರಿ? ಸೊ 8 g/dL ಇದ್ದರೆ ಒಂದು ಸಲಹೆ ಅಂದರೆ ನೀವು ತಜ್ಞರನ್ನ ಭೇಟಿಯಾಗಬೇಕು. ಎರಡನೇದು ಒಳ್ಳೆಯ ಆಹಾರ. ನಾ ಆಗಲೇ ಹೇಳಿದ ಹಾಗೆ ಹಸಿರು ತರಕಾರಿ ಪಲ್ಯಗಳು, ಮಾಂಸಾಹಾರ, ಮೊಟ್ಟೆ, ಆಮೇಲೆ ಹಣ್ಣು ತರಕಾರಿಗಳು, ವಿಟಮಿನ್ ಸಿ ಉಳ್ಳುವ ಬಿಟ್ರೂಟ್, ಇಂಥ ಪದಾರ್ಥಗಳನ್ನು ಸೇವಿಸಿದರೆ ಹಿಮೋಗ್ಲೋಬಿನ್ ನಾರ್ಮಲ್ಗೆ ಬರುತ್ತದೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ, ಪ್ರಶ್ನೆ ಕೇಳಿ. ಈಗ ಅವರು ಕೇಳ್ತಾ ಇದ್ರು ಅಂದ್ರೆ ನಮ್ಮ ಮಿಸ್ಸಸ್ 45 ಅಂತ ಹೇಳಿ, ಆದ್ರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ನಾರ್ಮಲ್ ಆಗಿ ಹೆಣ್ಮಕ್ಳನ್ನ ಅತಿ ಕಾಳಜಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದು ಮನೆಯ ಫುಲ್ ಜವಾಬ್ದಾರಿನೇ ಅವಳ ಮೇಲಿರುತ್ತೆ, ಮನೆ ನಡೆಸೋದು. ಗಂಡನ್ ಮಕ್ಕಳದ್ದು, ಮನೆಯಲ್ಲಿರುವಂತಹ ಎಲ್ಲ ಜನರದ್ದು ಕಾಳಜಿಯನ್ನ ತುಂಬಾ ಅವರೇ ಮಾಡ್ಕೊಳ್ಳೋದ್ರಿಂದ ಮೊದ್ಲಿಗೆ ಅವ್ರ ಕಾಳಜಿನ ಅವ್ರು ಮಾಡ್ಕೊಳ್ಳಿಕ್ಕೆ ವೇಳೆ ಸಿಗ್ತಾ ಇರೋದಿಲ್ಲ. ಸೊ ಅಂಥವ್ರು ಅವರು ಯಾವ ರೀತಿ ಕಾಳಜಿ ವಹಿಸ್ಕೊಳ್ಬೇಕು? ಸರಿಯಾದ ವೇಳೆಗೆ ಊಟ ಮಾಡ್ಬೇಕಾಗತ್ತೆ ಪದ್ಧತಿ ಪ್ರಕಾರ. ಈಗ ಏನಾಗುತ್ತೆ, ಅಡುಗೆ ಮಾಡಿರ್ತಾರೆ ಆದ್ರೆ ತಾವೇ ಊಟ ಮಾಡೋದಿಲ್ಲ ಒಂದೇದ್ದು. ಎರಡನೇದ್ದು ಉಳಿದಿದೆ ಬಿಡು ಅಂಥೇಳಿ ಒಮ್ಮೆಲೆ ಜಾಸ್ತಿನೂ ತಿಂತಾರೆ, ಉಳಿದಿಲ್ಲ ಬಿಡು ಅಂಥೇಳಿ ನೀರು ಕುಡಿದು ಮಲಗ್ತಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸೊ ಇದು ಒಂದು ಒಳ್ಳೆಯ ಪ್ರಶ್ನೆ. ಸೊ ಈಗಿನ ಮಹಿಳೆಯರಿಗೆ ಯೂಶ್ವಲಿ ಫ್ಯಾಮಿಲಿ ಫೋಕಸ್ಡ್ ಅಂತ ನಾವು ಹೇಳ್ಬೋದು. ಸೊ ಅತಿಯಾಗಿ ಕುಟುಂಬದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ತಮ್ಮ ಕಾಳಜಿಯನ್ನು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಅಂಥವರಿಗೆ ಅವ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಪ್ರತಿನಿತ್ಯ ಸರಿಯಾದ ಸಮಯದಲ್ಲಿ ಒಳ್ಳೆಯ ಆಹಾರಗಳನ್ನು ಸೇವಿಸಿಕೊಂಡು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಅಂದರೆ ಮುಖ್ಯವಾಗಿ ಯಾವ ಥರದ ಆಹಾರಗಳನ್ನು ತೆಗೆದುಕೊಳ್ಬೇಕು, ಮತ್ತು ಅದರ ಜೊತೆಗೆ ಬರೀ ಆಹಾರವನ್ನು ತೆಗೆದುಕೊಂಡ್ರೆ ಮಾತ್ರ ಫಿಟ್ ಆಗಿರ್ತಾರೆ ಅಂತ ಹೇಳಿ ಅಲ್ಲ, ಅದಕ್ಕೆ ಪೂರಕವಾಗಿ ಇನ್ನೂ ಏನೇನು ಮಾಡಬೇಕಾಗತ್ತೆ ಅವರು? ಒಂದು ನಾವು ಒಂದು ನಿಮಿಷ, ಕರೆ ಬರ್ತಾ ಇದೆ, ನೋಡೋಣ. ಹಲೋ ನಮಸ್ತೆ. ಹಲೋ ಹೇಳಿ, ಯಾರು ಮಾತಾಡೋದು? ಹಲೋ, ಅತ್ತನಿಂದ ಮಾತಾಡ್ತಾರೆ. ಹೇಳಿ, ಪ್ರಶ್ನೆ ಕೇಳಿ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಕುರಿತಂಗೆ ಇವತ್ತು ಎಸ್ಡಿಎಂ ಆರೋಗ್ಯ ಸಂವಾದದ ವಿಷಯ. ಪ್ರಶ್ನೆ ಕೇಳಿ. ಹಲೋ ಹಲೋ ನಮಸ್ತೆ. ಹಲೋ ಹೇಳಿ, ಪ್ರಶ್ನೆ ಕೇಳಿ. ಮಂಜುನಾಥ್ ಹೇಳಿ, ಪ್ರಶ್ನೆ ಕೇಳ್ರಿ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಇವತ್ತಿನ ವಿಷಯ, ಮಂಜುನಾಥ್ ಅವರು ಯಾವ ಪ್ರಶ್ನೆ ಮಾಡ್ತಾರೆ ಅಂತ. ಹೀನತೆ ತಡೆಗಟ್ಟಬೇಕಂದ್ರೆ ಏನ್ ಮಾಡಬೇಕು? ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಯಲು ಒಳ್ಳೆ ಆಹಾರಗಳನ್ನು ಸೇವಿಸಬೇಕು. ಹಾಗೆ ಆ ಆಹಾರ ಜೊತೆಗೆ ವಿಟಮಿನ್ ಸಿ ಉಳ್ಳುವ ಹಣ್ಣು ತರಕಾರಿಗಳನ್ನ ತೆಗೆದುಕೊಳ್ಬೇಕು. ಯಾಕೆ ಅಂದರೆ ಮೇನ್ ಅಂದ್ರೆ ಹಸಿರು ತರಕಾರಿ ತೆಗೆದುಕೊಳ್ಳ್ರಿ. ಆಮೇಲೆ ಕಾಳುಗಳು, ಶೇಂಗಾ, ಬೆಲ್ಲ, ಬಿಟ್ರೂಟು, ಈ ರೀತಿ ತರಕಾರಿಗಳು. ಇದರಲ್ಲಿ ಜಾಸ್ತಿ ಕಬ್ಬಿನ ಅಂಶ ಜಾಸ್ತಿ ಅಧಿಕವಾಗಿ ಇರುತ್ತದೆ. ಸೊ ಇದನ್ನ ತೆಗೆದುಕೊಂಡು ಇದನ್ನ ಹೀರುವಿಕೆಗೆ ಸಹಾಯ ಮಾಡಲು ವಿಟಮಿನ್ ಸಿ ಉಳ್ಳುವ ಹಣ್ಣುಗಳನ್ನ ತೆಗೆದುಕೊಂಡರೆ ಉತ್ತಮವಾಗುತ್ತದೆ. ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ ಮಂಜುನಾಥ್ ಅವರಿಗೆ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ನಮ್ಮ ಹೆಣ್ಮಕ್ಳು ಊಟದ ಜೊತೆಗೂ ಕೂಡ ಇನ್ನೂ ಬೇರೆ ಏನಾದರೂ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ, ವ್ಯಾಯಾಮ ಮಾಡಬೇಕಾಗತ್ತೆ, ಯೋಗಾಸನ ಮಾಡ್ಕೊಳ್ಬೇಕಾಗತ್ತೆ ತಾವು ಫಿಟ್ ಇರಲಿಕ್ಕೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇಲ್ಲಿ ಹೆಣ್ಮಕ್ಳ ಆರೋಗ್ಯವನ್ನು ಒಂದೇ ಅಂಶದಲ್ಲಿ ನಾವು ಫೋಕಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಆಲ್ರೌಂಡರ್ ಬೇಕು, ಅಂದರೆ ಆಹಾರ ಸರಿಯಾದ ಪದ್ಧತಿಯಲ್ಲಿ ಬೇಕು, ಸರಿಯಾದ ವ್ಯಾಯಾಮ ಬೇಕು, ಸರಿಯಾದ ನೀರಿನ ಅಂಶ ಬೇಕು, ಸರಿಯಾದ ನಿದ್ದೆ, ಸರಿಯಾದ ಇವು ವಾತಾವರಣಗಳಲ್ಲಿ ಅವರು ಉಳಿಯಬೇಕು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಅವರ ಆರೋಗ್ಯಕ್ಕೆ ಉಪಯುಕ್ತವಾಗ್ತವೆ. ಈಗೊಂದು ಪ್ರಶ್ನೆ. ಹಲೋ, ನಮಸ್ತೆ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಮೇಡಮ್, ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಿಂದ ರೀ. ಹೇಳಿ, ಏನ್ ಪ್ರಶ್ನೆ? ಸಣ್ಣಪ್ಪ ಅಂತ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಕೇಳೋದು ಏನಿಲ್ಲ ರೀ ಮೇಡಮ್, ನಾನು ಹೇಳಿದಂದ್ರೆ ಇದು ಹೆಣ್ಮಕ್ಳ ಸಮಸ್ಯೆ ಆಗಿರೋದ್ರಿಂದ ಮಹಿಳೆಯರು ಅವರೇ ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತದ ರೀ. ಕೇಳುವರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಈಗ ಅವರೇ ನೀವು ಹೇಳೋದನ್ನ ನಾವು ಕೂಡ ಒಪ್ಕೊಳ್ತೀವಿ. ಪ್ರತಿ ಸರ್ತಿ ಹೆಣ್ಮಕ್ಳದ್ದ ವಿಷಯಗಳು ಎಸ್ಟೀಮ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರ್ತವೆ, ಆದ್ರೆ ಹೆಣ್ಮಕ್ಳು ಕರೆ ಮಾಡೋದೇ ಇಲ್ಲ. ಇದು ಯಾಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಗಂಡ್ಮಕ್ಳೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಅವ್ರಿಗೆ ಕೊನೆಗೆ ಇವರಾದ್ರೂ ಕೇಳಿ ಕೇಳುವ ಹೆಣ್ಮಕ್ಳಿಗಾದ್ರೂ ಉಪಯೋಗ ಆಗ್ಲಿ ಅನ್ನೋದು ನಮ್ದು ಕೂಡ. ಯಾಕಂದ್ರೆ ನಮ್ಮ ಕೇಳುಗರಿಗಾಗಿನೇ ಇರುವಂತಹ ಕಾರ್ಯಕ್ರಮ ಇದು, ಎಸ್ಟಿಎಂ ಆರೋಗ್ಯ ಸಂವಾದ. ಸುಮಾರು ವರ್ಷಗಳಿಂದ ಬರ್ತಾ ಇದೆ ಈ ಕಾರ್ಯಕ್ರಮ, ಅದು ಎಲ್ಲರ ಕೇಳುಗರಿಗೂ ಗೊತ್ತು. ಆದ್ರೂ ಕೂಡ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದಾವೆ. ನಮ್ಮ ಎಸ್ಟಿಎಂ ಆರೋಗ್ಯ ಸಂವಾದದ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಹಿಳಾ ರಂಗದ ಇದು ವನಿತಾ ವಿಹಾರದಲ್ಲೂ ಪ್ರಸಾರ ಆಗ್ತಾ ಇರ್ತದೆ. ಆದ್ರೆ ನಮ್ಮ ಹೆಣ್ಮಕ್ಳು ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮುಖಾಂತರನು ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ ಬರ್ತಾ ಇದೆ, ತೆಗೆದುಕೊಳ್ತೀನಿ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ನಾವು ಕುಂದಗೋಳ ತಾಲೂಕು ಬರ್ದ್ವಾಡದಿಂದ ರೀ. ಹೇಳ್ರಿ. ಈಗ ನೀವು ವಿಶ್ಲೇಷಣೆ ಮಾಡಿದ್ರಲ್ಲ, ಹೆಣ್ಮಕ್ಳು ಜಾಸ್ತಿ ಕೇಳ್ಬೇಕ್ರಿ ಹೇಳಿ, ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಆಕಾಶವಾಣಿ ಮೂಲಕ ಆದ್ರೂ ಕೇಳಿ ಅಂತ. ಈಗ ನಿಮ್ಗೆ ಪ್ರಶ್ನೆ ಏನಾದ್ರೂ ಇದೆಯಾ? ಪ್ರಶ್ನೆ ಏನ್ರಿ ಮೇಡಮ್, ಅದು ಹಿಂದಿಂದ ಇತ್ತು ಅದು ರಕ್ತಹೀನಂತೆ, ಮತ್ತೆ ಈಗ ಆಹಾರ ಪದ್ಧತಿ ಒಳಗೆ ಆಗಿತ್ತು ಏನಂತ? ರಕ್ತಹೀನತೆ ಹೆಣ್ಮಕ್ಳು ಕೊರತೆ ಆಗತ್ತಲ್ಲ, ಈಗಿನ ಆಹಾರ ಪದ್ಧತಿ ಒಳಗೆ ಆಕೈತೋ ಏನದು? ಅಂದ್ರೆ ಅವ್ರ ಪ್ರಶ್ನೆ ಏನಂದ್ರೆ ರಕ್ತಹೀನತೆ ಯಾಕಾಗತ್ತೆ, ಅದಕ್ಕೆ ಏನಾದ್ರೂ ಆಹಾರ ಪದ್ಧತಿನೇ ಕಾರಣನ ಅಂತ ಅವ್ರು ಕೇಳ್ತಾ ಇದಾರೆ. ಹೌದ್ರಿ ಮೇಡಮ್. ಸೊ ರಕ್ತಹೀನತೆ ಮುಖ್ಯವಾಗಿ ಇದು ಹೆಣ್ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಒಂದು, ಅದು ಗರ್ಭಾವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಅವರು ಟೀನೇಜಲ್ಲಿ ಕೂಡ ಇದು ಯೂಶ್ವಲಿ ಆಗಿ ಕಾಣಿಸಿಕೊಳ್ಳುವುದು. ಸೊ ರಕ್ತಹೀನತೆ ನಾನು ಆಗಲೇ ಹೇಳಿದ ಪ್ರಕಾರ ಇದು ಅತಿಯಾದ ಮೆನಿಸ್ಟ್ರೇಷನ್ನು ಮತ್ತು ಪ್ರಸವದಲ್ಲಿ ಆಗುವಂಥ ರಕ್ತ ಸ್ರಾವದಿಂದ ಆಗಿ ಇದು ಕಾಣಿಸಿಕೊಳ್ಳುತ್ತೆ. ಈಗಿನ ಆಹಾರ ಪದ್ಧತಿ ಅನ್ನೋದಕ್ಕಿಂತ ಈಗಿನ ಹೆಣ್ಣುಮಕ್ಕಳು ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳದೇ ಇರುವುದರಿಂದ ಈ ರಕ್ತಹೀನತೆ ಅತಿಯಾಗಿ ಕಾಣಿಸಿಕೊಳ್ಳುತ್ತಿದೆ. ಸೊ ನೀವು ಕಾಲೇಜು ಮಕ್ಕಳಲ್ಲಿ ನೋಡಿರಿ, ಹೆಣ್ಮಕ್ಕಳಲ್ಲಿ ನೋಡಿರ್ಬೋದು. ಸೊ ತರಕಾರಿನ ನಿರ್ಲಕ್ಷ್ಯ ಮಾಡುವುದು, ಹಣ್ಣುಗಳನ್ನ ನಿರ್ಲಕ್ಷ್ಯ ಮಾಡುವುದು, ಜಂಕ್ ಫುಡ್ಸ್ ಜಾಸ್ತಿ ಅತಿಯಾಗಿ ಸೇವನೆ ಮಾಡುವುದರಿಂದ ಸೊ ಹೆಣ್ಮಕ್ಕಳಲ್ಲಿ ಕಾಲೇಜು ಹೋಗುವಂಥ ಹೆಣ್ಮಕ್ಕಳಾಗಿರ್ಬೋದು, 12 ವಯಸ್ಸಿನ ಮೇಲಿನ ಹೆಣ್ಣುಮಕ್ಕಳಾಗಿರ್ಬೋದು, ಅವರಲ್ಲಿ ಈ ರಕ್ತಹೀನತೆ ಕಾಣಿಸಿಕೊಳ್ಳುತ್ತೆ. ಸೊ ಗರ್ಭಾವಸ್ಥೆಯಲ್ಲಿ ಅವರ ರಕ್ತಸ್ರಾವ ಆಗುವುದು ಸಹಜ ಅನ್ನುವ ಕಾರಣಕ್ಕೆ ರಕ್ತಹೀನತೆ ಈ ಆಗಿ ಕಾಣಿಸಿಕೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಪ್ರಸವ ಪೂರ್ವನೇ ಇದನ್ನು ನಾವು ಆರೈಕೆಯಿಂದ ರಕ್ತಹೀನತೆ ಆಗದೇ ಇದನ್ನು ತಡೆಯೋದ್ರಿಂದ ನಾವು ಇದನ್ನು ಹೆಣ್ಮಕ್ಕಳ ಆರೋಗ್ಯವನ್ನು ಕಾಪಾಡಬಹುದು. ಸರಿ ಮೇಡಮ್. ಇದೇ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಾರಲ್ರಿ? ಹಾಂ ಸರ್. ಅದಕ್ಕೂ ಜೊತೆಗೂ ಆಹಾರದೊಳಗೂ? ಹಾಂ ಸರ್, ಟ್ಯಾಬ್ಲೆಟ್ ಜೊತೆಗೂ ಒಳ್ಳೆ ಆಹಾರವನ್ನು ಅವರು ಸೇವಿಸಬೇಕು. ಸರಿ ಸರಿ ಮೇಡಮ್, ಸರಿ ಮೇಡಮ್. ನೀವು ಹೇಳ್ತಾ ಇದ್ರಿ ನಮ್ಮ ಟೀನೇಜ್ ಯುವತಿಯರಲ್ಲಿ ರಕ್ತಹೀನತೆ ತುಂಬಾನೇ ಕಾಣುತ್ತೆ, ಗರ್ಭಾವಸ್ಥೆಯಲ್ಲಿ ಅಲ್ಲ. ಹೌದು ಮ್ಯಾಮ್, ಯುವತಿಯರಲ್ಲಿನೇ ತುಂಬಾ ಕಾಣ್ತಾ ಇದೆ. ಯುವತಿಯರಲ್ಲಿನೇ ಜಾಸ್ತಿ ಆಗಿ ಕಾಣಿಸ್ತಾ ಇದೆ. ಅವರು ಸ್ಪರ್ಧೆಗೆ ಇಳಿದ್ಬಿಟ್ಟಿದ್ದಾರೆ ಈಗಿನ ಇದರಲ್ಲಿ. ಸೊ ಹಿಂಗಾಗಿ ಆ ಸ್ಪರ್ಧೆ ಕಡೆಗೆ ಗಮನ ಕೊಟ್ಕೊಂಡು ತಮ್ಮ ಊಟದ ಕಡೆ ಗಮನ ಕೊಡ್ತಾರೆ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಅಮ್ಮ ಹೇಳಿದ್ರು ಕೇಳಲ್ಲ, ಅಪ್ಪ ಹೇಳಿದ್ರು ಕೇಳಲ್ಲ, ಊಟ ಮಾಡೋದ್ರ ಕಡೆ ಗಮನ ಇಲ್ಲ. ಕರೆಗಳು ಬರ್ತಾ ಇದಾವೆ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕ್ ದೌಳಾಪುರ ಗ್ರಾಮದಿಂದ ಅಂಗೆ ನಾರಾಯಣಪ್ಪ ಅಂತ ಮಾತಾಡೋದು. ಹೇಳ್ರಿ ನಾರಾಯಣಪ್ಪ. ಮೊನ್ನೆ ನಮ್ಮ ಮಗಳಿಗೆ ಬಳ್ಳಾರಿ ಕರ್ಕೊಂಡು ಹೋಗಿದ್ದೆ, ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣಾಂಶ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ಬೇಕಂತ? ವಯಸ್ಸೆಷ್ಟು ಅವಳದು? 16 ವರ್ಷ. ಸೊ ನಾರಾಯಣ ಅವರೇ, ನಿಮ್ ಮಗಳಿಗೆ 16 ವರ್ಷ. ಏನ್ ಓದ್ತಿದಾರೆ ಅವರು? ಫಸ್ಟ್ ಪಿ ಯು ಸಿ. ಸೊ ಈ ಏಜ್ ಅಲ್ಲಿ ಇದು ಯೂಶುವಲಿ ಆಗಿ ಅತಿ ಶೀಘ್ರವಾಗಿ ಕಾಣಿಸಿಕೊಳ್ಳುವಂತ ಒಂದು ರಕ್ತಹೀನತೆಯ ಸಮಸ್ಯೆ ಇದು. ಸೊ ಇದನ್ನ ಕಾಪಾಡಿಕೊಳ್ಳಲು ಅಂಗನವಾಡಿ ಕೇಂದ್ರಗಳಲ್ಲಿ ಐರನ್ ಟ್ಯಾಬ್ಲೆಟ್ಸ್ ಅನ್ನ ಉಚಿತವಾಗಿ ವಿತರಿಸ್ತಾರೆ, ಅದನ್ನ ತೆಗೆದುಕೊಳ್ಳಬಹುದು. ಸೊ ಅದರ ಜೊತೆಗೆ ಒಳ್ಳೆಯ ಆಹಾರವನ್ನ ಅವರು ಸೇವಿಸಿದರೆ ಈ ಸಮಸ್ಯೆ ಪರಿಹಾರ ಸಿಗಬಹುದು. ಅದರ ಜೊತೆಗೆ ತಜ್ಞರನ್ನು ಕೂಡ ನೀವು ಭೇಟಿಯಾದರೆ ಉತ್ತಮ. ಮೊನ್ನೆ ಬಳ್ಳಾರಿಗೆ ಹೋಗಿದ್ ನಮ್ಮ ಡಾಕ್ಟರ್ ಹತ್ರ, ಅವರೇ ಹೇಳಿದ್ರು ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣಾಂಶ ಕಡಿಮೆ ಇದೆ, ಆದಷ್ಟು ಸೊಟ್ಟಿದಾರ. ಆ ಟ್ಯಾಬ್ಲೆಟ್ ಜೊತೆಗೆ ಒಳ್ಳೆ ಆಹಾರನ ಸೇವಿಸಿ, ನೀರು ಜಾಸ್ತಿ ಸೇವಿಸಿ, ಸೊ ಈ ಸಮಸ್ಯೆ ಪರಿಹಾರವಾಗುತ್ತದೆ. ಓಕೆ ಓಕೆ. ಈಗ ಅದೇ ನಾವು ಮಾತಾಡ್ತಾ ಇದ್ವಿ, ನಮ್ಮ ಯುವತಿಯರು ಸರಿಯಾಗಿ ಊಟನೂ ಮಾಡೋದಿಲ್ಲ ಅಂತ ಹೇಳಿ, ಈಗ ಅದೇ ಪ್ರಶ್ನೆ ಬಂತು. 16 ವರ್ಷ ಮಗು, ಊಟ ಸರಿಯಾಗಿ ಮಾಡ್ತಾ ಇರ್ಲಿಕ್ಕಿಲ್ಲ ಅಂತೇಳಿ ಅನ್ಕೊಳ್ತಾ, ಊಟ ಸರಿಯಾದ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಊಟದ ಕಡೆ ನಿರ್ಲಕ್ಷ್ಯ ಜಾಸ್ತಿ ಇದೆ. ತರಕಾರಿಗಳು ಮನೆಯಲ್ಲಿ ಕೂಡ ಮಾಡ್ತಿದ್ದಾರೆ, ಹಣ್ಣುಗಳು ಮನೆಯಲ್ಲಿ ಕೂಡ ಸಿಗ್ತಾ ಇದ್ದಾವೆ, ಆದ್ರೆ ಅದನ್ನ ಗಮನವಿಟ್ಟು ಮಕ್ಕಳು ತೆಗೆದುಕೊಳ್ತಿಲ್ಲ. ಹೆಣ್ಮಕ್ಳು, ಸ್ಪೆಷಲಿ ಹೆಣ್ಮಕ್ಳು, ಅದನ್ನ ಅದು ನಮ್ಮ ದೇಹಕ್ಕೆ ಉಪಯುಕ್ತವಾಗ್ತಿದೆ ಅನ್ನೋ ಅಂಶನ ಅವರು ಮರ್ತು ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತೀರಾ? ಒಂದಿದ್ದು ಈಗ ಅಂದ್ರೆ ತುಂಬಾ ವೇಳೆ ಅಭಾವ ಇದೆ ನಮ್ಗೆ, ಓದುದು ಜಾಸ್ತಿ ಇದೆ ಅಂತ ಹೇಳಿ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರ್ಬೋದು, ಫಾಸ್ಟ್ ಫುಡ್ ತಗೊಂಡು ಊಟ ಮಾಡಿದೆ ನನ್ಗೆ ಇನ್ನೇನು ಊಟ ಬೇಡವೇ ಬೇಡ ಅಂತ ಹೇಳೋದು, ಅತಿಯಾದ ಸೋಷಿಯಲೈಸೇಷನ್ ಅನ್ಬಹುದು ಅದಕ್ಕೆಲ್ಲ. ಆ ತರದಲ್ಲಿ ಏನ್ ಹೇಳ್ತೀರಾ ಇಂತ ಮಕ್ಳಿಗೆಲ್ಲ? ಸೊ ಇವರಿಗೆ ರಕ್ತಹೀನತೆಯ ಮಹತ್ವ ಮುಖ್ಯವಾಗಿ ಇವರು ತಿಳಿದುಕೊಳ್ಳಬೇಕು. ಅದು ಯಾವ ರೀತಿ ಅವರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಅದನ್ನ ಕೂಡ ಇವರು ತಿಳಿದುಕೊಳ್ಳಬೇಕು. ಸೊ ಹೆಲ್ತ್ ನ ನೆಗ್ಲೆಕ್ಟ್ ಅನ್ನ ಮಾಡದೇನೆ ಸೊ ಈ ರಕ್ತಹೀನತೆಯನ್ನು ಅವರು ಗಂಭೀರವಾಗಿ ಸಮಸ್ಯೆಯನ್ನ ಪರಿಗಣಿಸಬೇಕು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್ ರೀ. ಹೇಳಿ, ಯಾರು ಮಾತಾಡೋದು? ಹೇಳ್ರಿ ಮೇಡಮ್. ಪ್ರಶ್ನೆ ಏನಂದ್ರೆ ರೀ, ಅದು ರಕ್ತಹೀನತೆಯಿಂದ ಜನರಿಗೆ ನಾಲಿಗೆ ಒಂದು ಬಾಳ್ ಹೊಡೆದಿರ್ತೈತಲ್ರಿ, ಮಹಿಳೆಯರಲ್ಲಾಗಲ್ರಿ ಅಥವಾ ಪುರುಷರಲ್ಲಾಗಲ್ರಿ, ರಕ್ತಹೀನತೆಯಿಂದ ಜನರು ನಾಲಿಗೆ ಹೊಡಿತೈತಲ್ರಿ, ನಾಲಿಗೆ ಹೊಡೆದು ಗುಳಿ ಮಾಡ್ತಾವಲ್ರಿ. ಅದಕ್ಕೆ ಸೊ ಯೂಶುವಲಿ ರಕ್ತಹೀನತೆಯಿಂದ ದೇಹದ ಚರ್ಮದ ಕಲರ್ ಬದಲಾಗಬಹುದು, ಬದಲಾಗುವ ಸಾಧ್ಯತೆಗಳು ಇರ್ತವೆ ಈ ರಕ್ತಹೀನತೆ ಯೂಶುವಲಿ ಕಾಣಿಸಿಕೊಳ್ಳದಾಗ. ಸೊ ಈ ರೀತಿ ಏನಾದರೂ ಇದ್ದರೆ ನೀವು ಅವಶ್ಯವಾಗಿ ತಜ್ಞರನ್ನ ಭೇಟಿ ಆದರೆ ಉತ್ತಮ. ನೀವು ರಕ್ತಹೀನತೆ ಅಂತಂದ್ರೆ ರಕ್ತಹೀನತೆಯಿಂದ ಒಂದು ಏನಂದ್ರೆ ಒಂದು ಕಾರಣ, ಅದು ಬೇರೆ ಯಾವುದೇ ರೋಗಗಳಿಗೂ ಒಂದು ಕಾರಣ. ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಅಂಶ ಕಡಿಮೆ ಇದ್ದರೆ, ಸೊ ಅದು ಕಬ್ಬಿನ ಅಂಶ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ನಮ್ಮ ರಕ್ತದಲ್ಲಿ ತಯಾರಾಗುತ್ತದೆ. ಸೊ ಆ ಹಿಮೋಗ್ಲೋಬಿನ್ ನಮ್ಮ ದೇಹಕ್ಕೆ, ನಮ್ಮ ದೇಹ ಕೋಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ. ಸೊ ಅದೇ ಕಬ್ಬಿನ ಅಂಶ ಕಡಿಮೆ ಇದ್ದರೆ ದೇಹದಲ್ಲಿ ಅತಿಯಾದ ಚೇಂಜಸ್. ಅದ್ರ ಬಗ್ಗೆ ಈಗ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ಅನ್ಕೊಂಡಿದೀನಿ ನಾನು. ಅವ್ರು ಹೇಳ್ತಾ ಇದ್ರು ನಿಮ್ಗೆ, ಅದೇ ನಾವು ಹೇಳ್ತಾ ಇದ್ವಿ ರಕ್ತಹೀನತೆಯಿಂದ ಅನೇಕ ಸಮಸ್ಯೆಗಳಿಗೂ ಅದು ಕಾರಣ ಆಗ್ಬಹುದು. ಮತ್ತೊಂದು ಕರೆ ಇದೆ ನೋಡ್ಬಿಡೋಣ. ಹಲೋ ನಮಸ್ತೆ. ಹಲೋ ಹೇಳಿ, ಯಾರು ಮಾತಾಡುದು? ಪುಷ್ಪಾ ಅಂತ ರೀ, ಹಾವೇರಿಂದ. ಪುಷ್ಪಾ ಹೇಳಿ. ಸ್ವಲ್ಪ ಜೋರ್ ಮಾತಾಡ್ರಿ ಮೇಡಮ್, ಇಲ್ಲಿ ಮಳಿ ಬಾಳ ಜೋರ ಆಗತೈತಿ. ಜೋರಾಗಿ ಹೇಳ್ತಾ ಇದ್ದೀವಿ, ಜೋರಾಗಿ ಹೇಳ್ತಾ ಇದ್ದಾರೆ ಡಾಕ್ಟರ್, ಉತ್ತರ ಹೇಳ್ತಾ ಇದ್ದಾರೆ. ಕೇಳಿ, ನಿಮ್ಗೆ ಏನ್ ಪ್ರಶ್ನೆ ಹೇಳಿ? ನಮ್ಮ ತಮ್ಮನ ಏನ್ರಿ, ಈಗ ನಾಳೆ ಇನ್ನೊಂದ್ 5-6 ಜನ ಬಿಟ್ರಿ, ಯಾರು ತಿಂಗ ಹಾಕತ್ರಿ, ಪ್ರೆಗ್ನೆಂಟ್ ಅದಾಳ್ರಿ ಈಗ. ಅವ್ರಿಗೆ ಊಟನ ತಕ್ಕಂದ್ರಿ, ನೀರು ಕುಡ್ದಿದ್ದು ಅಂತಕತ್ರಿ, ಕೆಲ್ಸಾನ ಮಾಡಕ್ ಆಗವಂದ್ರ, ಮನೆ ಕೆಲ್ಸ ಬಾಳಕತಿ, ಸುಸ್ತಕತಿ, ಕೈಕಾಲ್ ಜೋಳಗದಂಗ ಅಂತಾಳ್ರಿ. ಆಮ್ಯಾಗ ಮ್ಯಾಗ ರೂಮ್ ಐತ್ರಿ ಅವ್ರಿಗ, ಮೂರ್ ಎರಡ್ ಮನಿ ತಡ ಆದ್ರಿ ಅವ್ರಿಗ. ಹಿಂಗೇನಾರ ಮ್ಯಾಗ ಹತ್ತದ ಇಳಿಯದ್ ಮಾಡ್ರಿ, ಏನ್ ತೊಂದ್ರೆ ಆಗಲ್ಲಲ್ರಿ ಆಕಿಗೆ. ಸೊ ಪುಷ್ಪ ಅವ್ರೆ ಹೇಳಿ. ಓಕೆ, ಸೊ ನೀವು ಪ್ರಶ್ನೆ ಕೇಳಿರೋದು, ಸೊ ನಿಮ್ಮ ಸೊಸೆ ಯಾರು? ಸೊಸೆ ಅಲ್ಲ, ಸೊಸೆ ಅಂದ್ರೆ ಮಗಳ ಕೊಟ್ಟೆವ್ರಿ ನಮ್ಮ ತಮ್ಮರಿಗೆ. ಅವರಿಗೆ ಅತಿಯಾದ ಸುಸ್ತು ಕಾಣಿಸ್ಕೊಳ್ತಿದೆ. ಹ್ಞೂ ರೀ, ಊಟನ ವಾಂತಿ ಆಗ್ಬಿಡ್ತೈತೆ ಅಂತ ಊಟ ಮಾಡತ್ಲೆ. ಹಾ ಹಾ, ಇದು ಗರ್ಭಾವಸ್ಥೆಲಿ ಇದು ಮೊದಲನೇ ಗರ್ಭಧಾರಣೆ? ಸೊ ಇದು ಒಂದು ಲಕ್ಷಣ ಅನ್ಬಹುದು ನಾವು ಗರ್ಭಧಾರಣೆದು. ಸೊ ಇದು ಯೂಶ್ವಲಿ ಇದು ನೀವು ತಜ್ಞರನ್ನ ಭೇಟಿಯಾದಾಗ ಇವರು ಅದಕ್ಕೆ ಸರಿಯಾದ ಉಪಚಾರವನ್ನು ನಿಮಗೆ ಹೇಳಿರ್ತಾರೆ. ಆಯಾಸ ಯೂಶ್ವಲಿ ಅದು ಕಾಣಿಸಿಕೊಳ್ಳುತ್ತೆ. ಸೊ ಆಯಾಸ ಅತಿ ಆದರೆ ನೀವು ತಜ್ಞರನ್ನ ಭೇಟಿಯಾಗಿ. ಸೊ ಅದಿ ಅತಿಯಾದ ಏರುವಿಕೆ ಇಳುವಿಕೆನ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಅಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅತಿಯಾಗಿ ಸ್ವಲ್ಪ ಓಡಾಡೋದು ಆಯ್ತು ಅಥವಾ ಮೇಲೆ ಹತ್ತೋದು ಇಳಿಯೋದು ಭಾರವಾದ ವಸ್ತುಗಳನ್ನು ಎತ್ತೋದು ಇದೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ್ಲೇ ನಾವು ಕೇಳ್ತಾ ಇದ್ವಿ ಪ್ರಶ್ನೆ ಅಂದ್ರೆ ಈಗಿನ ಮಕ್ಕಳು ಕೂಡ ಸ್ವಲ್ಪ ಸರಿಯಾದ ಆಹಾರ ಪದ್ಧತಿಯನ್ನ ಅನುಸರಿಸಬೇಕು ಅಂತ ಹೇಳಿ ನಾವು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೇಳುಗ್ರಿ, ಇವತ್ತಿನ ವಿಷಯ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ. ಈ ಕುರಿತು ನಿಮಗೆ ಮಾಹಿತಿಯನ್ನು ನೀಡಿದವರು ಉಪನ್ಯಾಸಕರಾದ ಗೌರವ ಕದಂ. ಇವರು ಸೋಮವಾರದಿಂದ ಶನಿವಾರದವರೆಗೂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836274760. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರೆದುಕೊಳ್ಳ್ರಿ. 0836274777. ಈ ವಾರದ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಪ್ರಶ್ನೆ ಮತ್ತೊಮ್ಮೆ, ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು, ಎಸ್ಡಿ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. June 21 ಕೇಳಿದ ಪ್ರಶ್ನೆ ಹೀಗಿದೆ, ಬೆಳವಣಿಗೆ ಹಾರ್ಮೋನ್ಗಳ ಕಾರ್ಯಗಳೇನು? ಉತ್ತರ, ಬೆಳವಣಿಗೆ ಹಾರ್ಮೋನವು ಮಕ್ಕಳ ದೈಹಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ಪ್ರೋಟೀನ್ಗಳ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ, ಅಂಗಾಂಶಗಳ ಬೆಳವಣಿಗೆಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸಿ ಕೊಬ್ಬಿನ ವಿಭಜನೆಗೆ ಸಹಾಯ ಮಾಡುತ್ತದೆ. ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಶ್ರೀಮತಿ ಪ್ರೇಮಾ ಶಾಂತಪ್ಪ ಬಂಡೆಣ್ಣವರ್, ಸಾಕಿನ್ ಪೋಸ್ಟ್, ಶಿವಳ್ಳಿ, ಜಿಲ್ಲಾ ಧಾರವಾಡ. ಪ್ರೇಮಾ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗುತ್ತದೆ. ಮುಂದಿನ ವಾರದ ವಿಷಯ ಪ್ಲಾಸ್ಟಿಕ್ ಸರ್ಜರಿ. ಭಾಗವಹಿಸುವ ತಜ್ಞರು ಸಹ ಪ್ರಾಧ್ಯಾಪಕರು, ಎಸ್ಡಿಎಂ ಆಸ್ಪತ್ರೆ ಡಾಕ್ಟರ್ ಅನಿಲ್ ಆರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿ ಕೇಳುಗರಿಗೆ ಉತ್ತರಿಸಿದವರು ಗೌರವ ಕದಂ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಜಿ ಸುರೇಖ ಸುರೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ನೇಕಾರ್, ವಿಶಾಲಾಕ್ಷಿ ಗುಮಾಸ್ತೆ ಹಾಗೂ ಅನಿಲ್ ಅಂಚಿನಮನಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ. ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್, ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ, ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ, ನರರೋಗ ಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ, ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ, ಹೃದಯ ರೋಗ ಚಿಕಿತ್ಸಾ ವಿಭಾಗ, ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ, ಜೀರ್ಣಾಂಗ ಚಿಕಿತ್ಸಾ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ, ಅರ್ಬುದ ರೋಗ ಚಿಕಿತ್ಸಾ ವಿಭಾಗ, ಸಂಧಿವಾತ ಚಿಕಿತ್ಸಾ ವಿಭಾಗ, ಎಂಡೋಕ್ರೈನಾಲಜಿ ವಿಭಾಗ, ರಕ್ತದ ಅರ್ಬುದ ವಿಭಾಗ, ಸಂತಾನ ಹೀನತೆ ಚಿಕಿತ್ಸೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹೇಗೆ ಮಾಡಿರ್ವಿ?